ಇಪ್ಪತ್ನಾಲ್ಕು ಇಪ್ಪತ್ತೈದು ಮಂತ್ರಗಳ ತಾಪಮಾನ ಪುತ್ರ ಅಂತ ಬ್ರಹ್ಮಚಾರಿಯ ಮಗಳು ಅಂತ ಯಾರಾದ್ರು ಅಂತಾರ ಗೊತ್ತಾಗಿಲ್ಲ ಪಂಚಪುತ್ರ ಅಂತಾರೆ ಬ್ರಹ್ಮಚಾರಿಯ ಮಗಳು ಅಂದ್ರೆ ಗಂಡಸರು ಅವಮಾನ ಮಾಡೋದು ಬಂಜಿಗೆ ಹುಟ್ಟಿದ ಮಗ ಕನ್ನಡ ಶುದ್ಧ ಕನ್ನಡ ಬಂಜಿಗೆ ಹುಟ್ಟಿದ ಮಗ ಬಂಜಿಗೆ ಹುಟ್ಟಿದ ಮಗ ಇದಾನ ಬಂದು ಅನವಶ್ಯಕವಾಗಿ ಹೆಂಗಸನ್ನ ನೀವು ಕರಟೆ ತಗೊಂಡಂಗಾಗಲಿಲ್ವಾ ಕೀಳಾಗಿ ಮಾಡಿದಾಗಲಿಲ್ವಾ ಇರ್ತಾರೆ ಎಷ್ಟು ತಾಯಂದ್ರೆ ಬಂಜಿ ಇರ್ತಾರೆ ಬಟ್ ಡಸಂಟ್ ಮೀನ್ ದಟ್ ಇಸ್ ಶುದ್ಧ ನಾನು ಮೊದಲೇ ಹೇಳಿದ್ವಿ ಸಿದ್ಧಾಂತ ಅಲ್ಲ ಇದು ಅನಿಸಿಕೆ ನಾಳೆ ಫೈಟ್ ಮಾಡಬೇಕು If you can take that as a reference, you can take this also as a reference. ಏನು ಬ್ರಹ್ಮಚಾರಿಯ ಮಗಳು ಏನನ್ನು ಇದೆಯಾ ಬಂಜಿಗೆ ಮಗ ಅಂದ್ರೆ ಬ್ರಹ್ಮಚಾರಿಯ ಮಗಳು ಹಾಕಿರ್ಬಾರ್ದು ಇಲ್ಲ ಬ್ರಹ್ಮಚಾರಿ ಏನು ಮಾಡಿರ್ತಾರೆ ನಮಗೆ ಬಂಜಿಗೆ ಮಾಡಿ ಐ ನೆವರ್ ಯೂಸ್ ಹೆಂಗಸರನ್ನ ಎಲ್ಲಿ ಕೆಳಗೆ ನೋಡಲು ಬರ್ತದೆ ಅಲ್ಲಿ ನಾನು ರೆಫರೆನ್ಸ್ ಮೇಲೆ ಎಂದು ತಗೋದು ಮೈ ರೆಸ್ಪೆಕ್ಟ್ ಫಾರ್ ದಿ ವಿಮೆನ್ ಫ್ಲೋಕ್ ಇದೆಯಲ್ಲ ಭಾಳ ಗೌರವ ಎನಿವೇ ಮಾಂಸಮಯವಾದಂತಹ ನಮ್ಮ ಶರೀರಗಳು ಬದಲಾಗಬಹುದು ಒಬ್ಬರಿಗೆ ಸೊಸೆ ಆಗಿಯೋ ಒಬ್ಬರಿಗೆ ಮಗಳಾಗಿಯೋ ಒಬ್ಬರಿಗೆ ಪತ್ನಿ ಆಗಿಯೋ ಒಬ್ಬರಿಗೆ ಆಗ್ಬೋದು ಆದರೆ ಶರೀರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಶರೀರದಲ್ಲಿ ಯಾವ ಭೇದವೂ ಇಲ್ಲ ಹಾಗಾದ್ರೆ ಭೇದ ಎಲ್ಲಾಯಿತು ಮನಸ್ಸು ಮನೋಮಯಿ ಬಿದ್ದತೆ ಮನೋಮಯಿ ಬಿದ್ದತೆ ಮನೋಮಯಿ ಅಂತ ಅಂದ್ರೆ ಇಲ್ಲ ಬಂತು ನೋಡೋದ್ರ ಹಾಗೆ. ಮನೋಮಯ ಕೋಶ ಅಂತಂದ್ರೆ ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯ ಎಲ್ಲ ಬಂದು ಸೊಸೆ. ಇವಳ ಮಗಳು, ಇವಳು ಸೊಸೆ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಯಾವ ಸೊಸೆಯನ್ನ ನೀನು ಸೊಸೆ ಅಂತ ಇದೆಯೋ ಅದೇ ಸೊಸೆಯನ್ನ ಅವರಪ್ಪ ಏನಂತಾನೆ? ಅವನು ಯಾಕೆ ಅವಳನ್ನು ಸೊಸೆ ಅಂತ ಕರಿಬಾರ್ದು? ಸ್ವಾಮಿ, ಅದೇಂಗಾಗ್ತದೆ? ಹೆಂಗಾಗ್ಬಾರ್ದು? ಆಗುದಿಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಿಂಟ್ ಆಗಿದೆ, ಇಲ್ಲಿ ಪ್ರಿಂಟ್ ಆಗಿದೆ, ಸಂಸ್ಕಾರ ಆಗಿದೆ, ಗಟ್ಟಿ. ಸೊ ಮನೋಮಯಿ ವಿದ್ಯತೆ ಮನೋಮಯಿ ಮಾಂಸಮಯ ಭೇದೇಪಿ. ಭೇದ ಇಲ್ಲದೆ ಹೋದಾಗ್ಯೂ ಕೂಡ ಮನಸ್ಸಿನಲ್ಲಿ ಅದು ಭೇದಗಳನ್ನು ಹೊಂದಿದೆ. ಭ್ರಾಂತಿ ಸ್ವಪ್ನ ಮನೋರಾಜ್ಯ ಸ್ವಸ್ತು ಮನೋಮಯಂ ಜಾಗೃತ ಮಾನೇನ ಮೇಯಸ್ಯ ಮನೋಮಯ ಏತಿ ಚೇತ ನ ಮನೋಮಯತೇತಿ ಚೇತ. ಮೂರು ಸಂಗತಿಗಳನ್ನು ಹೇಳಿದ್ದಾರೆ. ಭ್ರಾಂತಿ ಸ್ವಪ್ನ ಕಾಮ, ಮನೋರಾಜ್ಯ ಕಾಮ, ಸ್ಮೃತಿ. ಭ್ರಾಂತಿ ಸ್ವಪ್ನ ಅಂದ್ರೆ ಕನಸು ಅಂತ. ಮನೋರಾಜ್ಯ ನಮ್ಮ ಮನಸ್ಸಿನೊಳಗೂ ಕೂಡ ಅನೇಕ ಅನೇಕ ಪ್ಯಾಲೇಸ್ಗಳನ್ನು ಕಟ್ಸಿದ್ದೀವಿ, ಅಪಾರ್ಟ್ಮೆಂಟ್ ಕಟ್ಸಿದ್ದೀವಿ. ಎಲ್ಲೇ ಹೆಲಿಕಾಪ್ಟರ್ ಏನ್ ಬೇಕ? ಮನೋರಾಜ್ಯ ಸ್ಮೃತಿ. ಅನೇಕ ಅನುಭವಗಳನ್ನು ಹೊಂದೇವಿ, ಅವಷ್ಟು ಯಾವ ರೂಪದಲ್ಲಿವೆ? ಸ್ಮೃತಿಯ ರೂಪ. ಹೌದಾ? ಭ್ರಾಂತಿ, ಭ್ರಾಂತಿ ಸ್ವಪ್ನ, ಮನೋರಾಜ್ಯ, ಸ್ಮೃತಿಷು, ಅಷ್ಟು ಮನೋಮಯಂ. ಇವಷ್ಟು ಎಲ್ಲಿವೆ? ಮನಸ್ಸಿನ ಇರು, ಮನಸ್ಸಿನಲ್ಲಿ. ಇನ್ನು ಜಾಗೃತ ಅವಸ್ಥೆ ನೋಡೋಣಂತೆ. ಜಾಗೃತ ಮಾನೇನ, ಮಾನ ಅಂದ್ರೆ ಪ್ರಮಾಣ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಜಾಗೃತ ಅವಸ್ಥೆಯಲ್ಲಿ ಅಲ್ಲಿ ನಮಗೆ ಅನೇಕ ವಿಷಯ ವಸ್ತುಗಳು ಮೇಯ ಅಂದ್ರೆ ಅನುಭವಿಸಲ್ಪಡಬೇಕಾದ ಜ್ಞಾನವನ್ನು ಹೊಂದಬೇಕಾದ ವಸ್ತು ಮೇಯ. ಮೂರು ಶಬ್ದ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ಪ್ರಮಾತೃ, ಪ್ರಮಾಣ, ಪ್ರಮೇಯ. ಪ್ರಮೇಯ ಅಂದ್ರೇನು? ಇದು ಪ್ರಮೇಯ. ಐಶ್ವರ್ಯ ಅವ್ರ ತಂದೆ, ಐಶ್ವರ್ಯ ತಂದೆ ಹೆಸರು ಪ್ರಮೇಯ. ಸ್ವಾಮೀಜಿ ಇದು ನೋಡ್ರಿ ಪ್ರಮೇಯ. ಏನು ಪ್ರಮೇಯ ಅಂದ್ರೆ ತಿಳ್ಕೋಬೇಕಾದಂತ ವಿಷಯ. ಯಾರಿಗೆ ತಿಳ್ಕೋಬೇಕಾಗಿದೆ? ನನಗೆ. ಪ್ರಮಾತೃ, ಪ್ರಮಾತೃ ಯಾಕೆ ಸಾಧ್ಯ? ಯಾವುದರಿಂದ ಇದು ಸಾಧ್ಯವಾಗ್ತದೋ ಅದನ್ನ ಪ್ರಮಾಣ ಅಂತ. ಪ್ರಮಾತೃ ದಿ ನೋಯರ್, ಪ್ರಮೇಯ ದಿ ಆಬ್ಜೆಕ್ಟ್ ಆಫ್ ನೋಯಿಂಗ್, ಪ್ರಮಾಣ ದಿ ಮೀನ್ಸ್ ಟು ನೋ. ತಿಳ್ಕೋಬೇಕು, ಅನುಭವಿಸಬೇಕು ಅನ್ನುವ ಮಾಧ್ಯಮ. ಏನು ಪ್ರಮೇಯ? ಏನು ಪ್ರಮೇಯ ಅಂತ ಯಾವ್ದು ಹೇಳಿ? ಏನು ಪ್ರಮೇಯ? ನಾನು ನಿಮಗೆ ಯಾಕೆ ಚಾಯ್ಸ್ ಕೊಡ್ತೇನೆ? ನನ್ನ ತಲೆ ಬರೀ ಗುಲಾಬ್ ಜಾಮೂನ್ ಬರ್ತದೆ. ರಸಗುಲ್ಲ, ಓಕೆ, ರಸಗುಲ್ಲ. ಪ್ರಮೇಯನು ರಸಗುಲ್ಲ. ಯಾರಿಗೆ ರಸಗುಲ್ಲ ತಿಳ್ಕೋಬೇಕಾಗಿದೆ? ನನಗೆ. ಸೊ ಪ್ರಮಾಪ್ತ ನೀನು ಯಾಕೆ ತಿಳ್ಕೊಂಡು ರಸಗುಲ್ಲ ಹೋದವನು ಅಂತೇಳಿ? ರುಚಿ ನಾಲಿಗೆ. ಜಾಮೂನ್ ಇದ್ರೆ ಇರ್ಬೋದು, ಲಾಡು ಇದ್ರೆ ಇರ್ಬೋದು, ಎಲ್ಲ ಒಂದೇ ಸೈಜ್ ಇರ್ಬೋದು. ಇಲ್ಲ ಇಲ್ಲ ಇಲ್ಲ ಇಲ್ಲ, ಪ್ರಮಾಣ ವಸ್ತುವನ್ನು ಗ್ರಹಿಸುವುದಕ್ಕೆ ಮಾಧ್ಯಮ ಮೀನ್ಸ್ ಟು ನೋ, ಮೀನ್ಸ್ ಟು ನೋ, ತಿಳಿದುಕೊಳ್ಳಬೇಕು ಗುರುತಿಸಬೇಕು ಅನ್ನೋದಕ್ಕೆ ನಮ್ಮಲ್ಲಿರುವಂತಹ ಮಾಧ್ಯಮ ಏನು ಮಾಧ್ಯಮ? ಪ್ರತ್ಯಕ್ಷ ಇಂದ್ರಿಯಗಳು, ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ವಸ್ತುಗಳು ಅರಿಯಲ್ಪಡುತ್ತವೆ. ಯಾರಿಂದ? ಪ್ರಮಾತೃವಿನಿಂದ. ಇಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ, ಭ್ರಾಂತಿ ಸ್ವಪ್ನ ಮನೋರಾಜ್ಯ ಸ್ಮೃತಿಸು ಅಷ್ಟು ಮನೋಮಯಂ. ಜಾಗೃತ ಜ್ಞಾನೇನ, ಜಾಗೃತ ಅವಸ್ಥೆಯಲ್ಲಿ ಏನಾಗಿದೆ, ಮಾನೇನ ಪ್ರಮಾಣದಿಂದ ಏನು ವಸ್ತುಗಳು ಕಾಣ್ತವೆ ಅಂದರೆ ಜಾಗೃತ, ಜಾಗೃತದಲ್ಲಿ ಏನೇನು ವಸ್ತುಗಳು ಕಾಣ್ತವೆ, ಇಷ್ಟೆಲ್ಲ ವಸ್ತುಗಳು ಕಾಣ್ತವೆ. ಇಲ್ಲಿ ಮನೋಮಯ ಪ್ರಶ್ನೆನೇ ಇಲ್ಲಲ್ಲ. ಈ ಜಾಗೃತ ಇದು ಘಟ ಎಲ್ಲಿದೆ ರೀ? ಜಾಗೃತದಲ್ಲಿ. ಇದು ಮನಸ್ಸಾಗಿದೆ ಅನ್ನೋ ಪ್ರಶ್ನೆ ಎಲ್ಲಿದೆ? ಅಂತ ಪೂರ್ವಪಕ್ಷಿ ನೀವು ಸಿದ್ಧಾಂತಿ ಉಪನ್ಯಾಸ ಮಾಡ್ತಾನೆ ಪೂರ್ವಪಕ್ಷಿ. ಆಬ್ಜೆಕ್ಷನ್ ಸರ್ ಅಂತ ಕೈ ಎತ್ತಿರ್ತಾನೆ. ಏನಪ್ಪ ಆಬ್ಜೆಕ್ಷನ್ ಎಂದು ಅವನು ಹೇಳ್ತಾನೆ. ಏನು ಇಲ್ಲಿ ಮನೋಮಯ ಮತ್ತು ಜಾಗೃತ ಎರಡನ್ನೋ ಪ್ರಶ್ನೆ ಇಲ್ಲ. ಜಾಗೃತ ವಸ್ತುಗಳಿವೆ, ಪ್ರತ್ಯಕ್ಷ ಇಂದ್ರಿಯಗಳಿವೆ, ಅವು ಕಾಣ್ತವೆ. ಮನೋಮಯದ ಪ್ರಶ್ನೆ ಎಲ್ಲಿದೆ ಅಷ್ಟೇ, ಅಲ್ಲೊಂದು ಹೆಂಗಸಿದೆ ಕಾಣ್ತವೆ. ಮನೋಮಯದ ಪ್ರಶ್ನೆ ಎಲ್ಲಿದೆ, ಅವಳ ಸೊಸೆ ಯಾಕಾಗಬೇಕು, ಅವಳ ಮಗಳು ಯಾಕಾಗಬೇಕು, ಇದು ಮಜ್ಜಿಗೆ ಮಡಿಕೆ ಯಾಕಾಗಬೇಕು, ಇದು ಚಾಯಿ ಮಡಿಕೆ ಯಾಕಾಗಬೇಕು, ಮಡಿಕೆ. ಸೊ ಅವನ ಮಾತುಗಳು ಎಲ್ಲ ಕೇಳ್ತಾರೆ. ನಿಜವಾಗ ಅವನು ನನ್ನನ್ನು ತಮಿಸೋದೆ ಅವನೇ ಸಿದ್ಧಾಂತಿ ಅಂತ ಅನಿಸ್ತು. ಅವಾಗ ಹೇಳ್ತಾರೆ ಸಿದ್ಧಾಂತಿ, ನೋಡಪ್ಪ ನಿನ್ನ ಈ ಪ್ರಶ್ನೆಗೆ ನಾನು ಉತ್ತರಿಸ್ತೀನಿ ಕೇಳಿ. ಬಾಢಂ ಮಾನೇತು ಮೇಯೇನ, ಬಾಢಂ ಮಾನೇತು ಮೇಯೇನ, ಯೋಗಾಸ್ಯ ದ್ವಿಷಯಾಕೃತಿ, ಯೋಗಾಸ್ಯ ದ್ವಿಷಯಾಕೃತಿ, ಭಾಷ್ಯವಾರ್ತಿಕಕಾರಾಭ್ಯಾಂ, ಭಾಷ್ಯವಾರ್ತಿಕಕಾರಾಭ್ಯಾಂ, ಅಯಮರ್ಥ ಉದೀರಿತಃ, ಅಯಮರ್ಥ ಉದೀರಿತಃ, ಬಾಢಂ ಮಾನೇತು ಮೇಯೇನ, ಬಾಢಂ ಮಾನೇತು ಮೇಯೇನ, ಅಯಮರ್ಥ ಉದೀರಿತಃ. ಬಾಡಂ ಬಾಡ, ನೀನ್ ಪ್ರತ್ಯಕ್ಷ ಪ್ರಶ್ನೆ ಕೇಳಿದೀಯ, ಸರಿಯಾಗಿದೆ ನಿಮ್ಮ ಪ್ರಶ್ನೆ. ಆದರೂ ಈ ವಿಷಯವನ್ನು ಹೇಳೋದ್ರ ಬಗ್ಗೆ ಏನಂತ ಹೇಳ್ತಾರೆ, ಮಾನೇತು ಮೇಯೇನ. ಈಗ ಹೇಳ್ರಿ ಮಾನ ಅಂದ್ರೇನು? ಪ್ರಮಾಣ. ಮೇ ಅಂದ್ರೇನು? ಹಂಗೆ ಬೇಸರ ಪಟ್ಕೊಂಡ್ರೆ ಏನು ಕಲಿಕ ಸ್ವಲ್ಪ ಸ್ವಲ್ಪ. ಮಾನ ಪ್ರಮಾಣ ಮೇಯ ಪ್ರಮೇಯ, ಇದು ಹೇಗಾಯ್ತು ಅಂತಂದ್ರೆ, ಬರೀ ಪ್ರಮಾಣ ವಸ್ತು ಮಾತ್ರ ಇದ್ರೆ ನಿನ್ನ ವಾದ ಸರಿ ಇದೆ, ಮನೋಮಯ ಪ್ರಶ್ನೆನೇ ಇಲ್ಲ. ಅದು ಇಷ್ಟು ಮಾತ್ರ ಇಲ್ಲ. ಏನಾಗಿದೆ ಇಲ್ಲಿ, ಯೋಗಾಸ್ಯಾದ ವಿಷಯಾಕೃತಿ, ಅಲ್ಲಿ ಒಂದು ಸಂಯೋಗ ಆಗಿದೆ. ಯೋಗ ಅಂದ್ರೆ ಸಂಯೋಗ. ಏನು ಸಂಯೋಗ ಆಗಿದೆ? ವಿಷಯ ಆಕೃತಿ ಸಂಯೋಗ. ಯಾವಾಗ ಈ ವಸ್ತು ನೋಡ್ತೀವಿ, ಈ ವಸ್ತುವಿನ ಜೊತೆ ಜೊತೆಗೆ ನಮ್ಮ ಮನಸ್ಸಿನಲ್ಲಿಯೇ ಕೆಲವು ಭಾವನೆಗಳು ಸೇರ್ತವೆ. ಇದ್ದದ್ದು ಮಣ್ಣು, ಸೇರಿದ್ದು ನನ್ನ ಮನಸ್ಸು. ಇದು ನೋಡಿದ್ವ, ಇದು ಒಳಗೆ ಚಿತ್ರ ಮುಕ್ತ, ನೋ ಪ್ರಾಬ್ಲಮ್. ಮಾತ್ರ ಅಲ್ಲಿ ಮುಗಿತು, ಶೀತ ಉಷ್ಣ ಸುಖ ದುಃಖದ ಅಲ್ಲಿ ಯಾರು ಸಂಯೋಗ ಆಗಿದ್ದಾರೆ, ಅಲ್ಲಿ ಯಾರು ಜೊತೆ ಕೂಡಿದ್ದಾರೆ, ಯೋಗ ಆಗಿದೆ ಅಲ್ಲಿ. ಅದನ್ನೇ ನೂರ ಏನು ಹೇಳ್ಬೋದು, ರಾಗ ದ್ವೇಷ ಅನ್ಬೋದು, ಸತ್ವರದ ಸ್ತಮ ಗುಣ ಅನ್ಬೋದು, ಸಂಸ್ಕಾರ ಅನ್ಬೋದು, ವಾಸನಾ ಅನ್ಬೋದು, ವಾಟ್ ಎವರ್ ಯು ಹ್ಯಾವ್ ದಿ ರಾಶಿ ಹಿಯರ್, ಆಲ್ ದಟ್ ಯು ಕ್ಯಾನ್ ಯೂಸ್ ಇಟ್. ಬೇಕು ಬೇಡ, ಇಷ್ಟ ಅನಿಷ್ಟ, ಪಾಪ ಪುಣ್ಯ, ಧರ್ಮ ಅಧರ್ಮ, ವಿಧಿ ಅವಿಧಿ, ಏನು ಬೇಕು ಎಲ್ಲ ಸೇರಿಸಿರಿ. ಅದು ಅದಕ್ಕೂ ಇದಕ್ಕೂ ಯೋಗ. ಆ ಯೋಗ ಯಾವಾಗ ಆಗ್ತದೆ, ಯೋಗಾಸ್ಯ ವಿಷಯಾಕೃತಿ ಅಂತ ಯಾಕೆ ಭಾಷ್ಯ ವಾರ್ತಿಕಕಾರ ಸುರೇಶ್ವರ. ವಾರ್ತಿಕಕಾರ ಅಂದ್ರೆ ವಾರ್ತಿಕಕಾರ ಸುರೇಶ್ವರ. ಅಯಮರ್ಥ ಉದೀರಿತ ಭಾಷ್ಯ ಅಂತಂದ್ರೆ ಭಾಷ್ಯಕಾರ. ಭಾಷ್ಯ ಅಂದ್ರೆ ಭಾಷ್ಯಕಾರ ಯಾರು? ಇತಿಹಾಸದಲ್ಲಿ ಶಂಕರಾಚಾರ್ಯ ಒಬ್ಬರೇ ಭಾಷೆ, ಬಾಕಿಯವರೆಲ್ಲ ಆ ಭಾಷೆಗಳನ್ನು ರೆಫರೆನ್ಸ್ ಮಾಡಿಕೊಂಡು ತಮ್ಮ ಭಾಷೆ ಬರ್ತಾರೆ. ದಿ ಭಾಷೆಕಾರ ಇಸ್ ಓನ್ಲಿ ಶಂಕರ ಭಗವತ್ಪಾದಾಚಾರ್ಯ. ನೋ ಸೆಕೆಂಡ್ ಭಾಷೆಕಾರ, ನೆವರ್ ಯು ಕ್ಯಾನ್ ಡೋನ್ ಡ್ರೀಮ್ ಅಬೌಟ್. You as a follower of Shankara, you should feel proud. You are the first contributor, which is till now, ee kshanada varigu adakke parallel agi yarindru sadhyagilla. Siddhantavannu ashtu spashtavagi mundisiddu. So bhashya vartika andre bhashyakara vartikakara abhyam ಅಯಮರ್ಥ ಉದೀರಿತಃ, ಈ ಅರ್ಥವನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಒಂದು ಎರಡು ನಿಮಿಷ ನಿಮ್ಮ ಎದುರಿಗೆ ಒಂದು ಸುಂದರವಾದ ಚಿತ್ರ ಮೂಡಿಸ್ತೇನೆ. ಕಂಡ ವಸ್ತುವಿನ ಜೊತೆ ನಾವು ಕಂಡ ವಸ್ತು, ಓಕೆ, ಇದು ಕಂಡ ವಸ್ತು, ಕಂಡ ವಸ್ತು, ಮುರಣ ವಸ್ತು, ಮಣ್ಣಿನ ವಸ್ತು, ಕಂಡ ವಸ್ತು, ಮಣ್ಣಿನ ವಸ್ತು. ಮಣ್ಣಿನ ವಸ್ತುವಿನ ಜೊತೆ ನಮ್ಮ ವ್ಯವಹಾರ ನಡೆದದ, ಅಥವಾ ನಮ್ಮ ವ್ಯವಹಾರ ಮನೋಮಯ ವಸ್ತುವಿನ ಜೊತೆ ನಡೆದಿದೆಯಾ? ಇದು ಸ್ವಲ್ಪ ಚಿಂತನೆ ಮಾಡ್ರಿ, ಇದನ್ನು ಕಾಂಟೆಂಪ್ರೇಟ್ ಮಾಡ್ರಿ, ಇದ್ರ ಮೇಲೆ ನಿಧಿಧ್ಯಾಸನ ಮಾಡ್ರಿ, ಇದ್ರ ಬಗ್ಗೆ ಚಿಂತನೆ ಮಾಡ್ರಿ. ಅರಳುತ್ತದೆ, ಏನು ಅರಳುತ್ತದೆ? ಕಂಡ ಬಂದ ವಸ್ತು ಹೇಗಿದೆಯೋ ಹಾಗೆ ಇದೆ, ಆದ್ರೆ ನಾನು ಅಂದುಕೊಂಡ ಇಷ್ಟ ಅನಿಷ್ಟ ಅನ್ನುವಂತ ಮನೋಮಯ ವಸ್ತು ಮಾತ್ರ ಏನಾಗಿದೆ? ಅದನ್ನ ಯಾವ ಯಾವ ವಸ್ತು ಜೀವನ ಮಾಡಿರುತ್ತೇನೆ? ಅಯ್ಯೋ, ಅದು ಈ ಜಗತ್ತನ್ನ ಯಾಕೆ ಬಿಟ್ಟು ಹುಡುಕಿಯ? ಸನ್ಯಾಸ ಈ ವಸ್ತು ಜೊತೆ ಯಾಕೆ ನೀನು ಇಷ್ಟು ವಿರೋಧ ಮಾಡ್ತೀಯ? ಇದು ವಸ್ತು ಬರೀ ಮುರುಣ್ಣಮಯ, ಪ್ಲಾಸ್ಟಿಕ್ ಮಯ, ಚಿನ್ನಮಯ, ಹೇಗಿದೆಯೋ ಇದೆ, ಎಲ್ಲಿದೆಯೋ ಇದೆ, ಯಾವಾಗ ಹೋಗ್ತದೆ ಹೋಗ್ತದೆ, ಎಲ್ಲಿವರೆಗೆ ಇರ್ಬೇಕು ಅಲ್ಲಿವರೆಗೆ ಇರ್ತದೆ. ಅಂದ್ರೆ ವಸ್ತುವಿನ ಜೊತೆ ಅನಾಲಿಸಿಸ್ ಮಾಡಬಾರ್ದು. ಅನಾಲಿಸಿಸ್ ಮಾಡು, ಎಲ್ಲ ಮಾಡು. ನಿಮ್ ಜೀವನ ಯಾವುದನ್ನ ಅವಲಂಬಿಸಿಕೊಂಡಿದೆ? ನಾನು ಏನ್ ಹೇಳಿಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸ್ವಲ್ಪ ನೀವು ಲಕ್ಷ್ಮಿ ಹೇಳಿ. ನಮ್ಮ ಜೀವನ ಮೃಣ್ಮಯವನ್ನು ಅವಲಂಬಿಸಿದೆಯೋ, ನಮ್ಮ ಜೀವನ ಮನೋಮಯವನ್ನು ಅವಲಂಬಿಸಿದೆ? ಅದಿಲ್ವಾ? ಮನೋಮಯವನ್ನು ಅವಲಂಬಿಸಿದ್ರು ಅದಕ್ಕೆ ಚಂಚಲತ ಜಾಸ್ತಿ, ಅದಕ್ಕೆ ನಿಶ್ಚಲತ ಇಲ್ಲ, ಅದಕ್ಕೆ ಯಾವುದೋ ಒಂದು ಗುರುತು ಅನ್ನೋದಿಲ್ಲ, ಅದಕ್ಕೆ ಲೆಕ್ಕ ಇಲ್ಲ, ಪ್ರತಿ ಕ್ಷಣವೂ ವಾಸನಾ ಬದಲಾಗ್ತದೆ, ಸಂಸ್ಕಾರ ಬದಲಾಗ್ತದೆ, ಸತ್ವರಜ ತಮಗುಣ ಬದಲಾಗ್ತವೆ, ಏನಲ್ಲ ಒಂದಲ್ಲ ಎರಡಲ್ಲ ಎಲ್ಲ ಬದಲಾಗ್ತೀವಿ. ಕೆಲವು ಕೆಲವು ಪಿಕ್ಡ್ ಅಪ್ ನಾವು ಆಯ್ದುಕೊಂಡಿರ್ತೀವಿ, ಇನ್ನೊಬ್ಬರ ಕಡೆಯಿಂದ ಆರಿಸ್ಕೊಂಡಿರ್ತೀವಿ, ಕೆಲವು ನಮ್ಮ ಸಹಜವಾಗಿ ಇರ್ತವೆ. ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಇದು ಆರಿಸ್ಕೊಂಡಿದ್ದೇವೆ, ನನ್ನ ಮಾತೃಭಾಷೆ ಕನ್ನಡ ಇದ್ದಂತ. ಅದಕ್ಕೆ ಹಣ ಎಣಿಸ್ತೀನಿ ಅಂತ ಕೊಟ್ಟಾಗ ನೀವು ಹೆಂಗೆ ಎಣಿಸ್ತೀರಿ, ಎಣಿಸ್ತಾ ಎಣಿಸ್ತಾ ಅಂತ ಮೊದಲು ಪ್ರಾಬ್ಲಮ್ 1 2 3 4 5 6 ಈ 9 11 12 ಮತ್ತು 1 2 3 ಶುರು ಮಾಡಿದ್ದೇನೆ ಮತ್ತೆ. ಈಗ ನಾನು ಹೇಳ್ತಾನಾಗಿ ನೀವು ಎಲ್ಲ ಕಡೆ ಲಕ್ಷ ಕೊಡ್ರಿ, ದಟ್ ಇಸ್ ಕಾಲ್ಡ್ ಮನನ. ನಾವು ಕೇಳಿಸ್ಕೊಂಡ ಸತ್ಯಗಳನ್ನ ಗುರುತಿಸ್ಬೇಕು. ನಾವೆಲ್ಲರೂ ಮನೋಮಯ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನಾವು ಮೃಣಮಯ ಲೋಕದಲ್ಲಿಲ್ಲ. ಮೃಣಮಯ ಅಂದ್ರೆ ಯಥಾಸ್ಥಿತಿ. ಏನೋ ನಾನು ನೆನಪು ಮಾಡಿದ್ರೆ ಅದು ಸ್ವಲ್ಪ ನಿಮ್ಮ ತಲೆ ಬರ್ತದೆ. ಪಕ್ಷಿಯನ್ನು ನೋಡಿ ಇವನಿಗೆ ದುಃಖ ಆಗದ್ದು, ಇಷ್ಟು ಚಂದ ಹಾರ್ತಿರ್ತದೆ ಎರಡೂ ರೆಕ್ಕೆಗಳನ್ನು ಬಿಚ್ಚಿ ಗ್ಲೈಡಿಂಗ್, ಯೋಗೀಶ ಭಾರಿ ಖುಷಿ ಪಡ್ತಿರ್ತಾನಲ್ಲ, ಏನು ಚೆನ್ನಾಗಿ ಎಷ್ಟು ಕಲರ್ಸ್ ಇರೋದಲ್ಲ, ಆವಾಗ ಮುಖ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೋ ಮುಖ ಸೆಟ್ ಮಾಡಿದೀಯ, ಏನು ಹೇಳ್ಬಿಡಿ, ಯಾಕೋ ಏನಾಯ್ತು, ಯಾಕೆ ಆಗ ಹೋಗ್ತೀನಿ ಅಂತ ಹೇಳ ಯಾವ ನನಗೂ ಎರಡು ರೆಕ್ಕೆ ಇತ್ತು ಅಂತಂದ್ರೆ. ಈಗ ಯಾವ ಲೋಕದಾಗಿದ್ದಾನು, ನಮ್ಮೆಲ್ಲರ ಸುಖ ದುಃಖ ನೋವು ವೇದನೆ ಹಾಸ್ಯ ಸಂತೋಷ ಎಲ್ಲ ಯಾರನ್ನು ಅವಲಂಬಿಸಿದೆ, ಸಿಕ್ಕಿ ಸಫರ್ ಬೆಳಿಗ್ಗೆ ಎದ್ದುಕೊಳ್ಳ ಸ್ಟಾರ್ಟ್ ಆಯ್ತು ಅಂತ ಕೊನೆ ಅಂದ್ರೆ ನಾಯಿ ಕುಣಿದ್ರು ತಾಯಿ ಹಾಲು ಕುಡಿಸಿ ಹೋಗ್ಬಿಡ್ತ ಸಹಜವಾಗಿ ಪಾಪ ಹುಡ್ತಾವ, ಯಾರು ಹುಡ್ತಾವ ಕಣ್ಣು ಬೇರೆ ಬಂದಿರ್ಬೋದ ತಾಯಿ ಮನೆ ಪಯ್ಯ ಪಯ್ಯ ಪಯ್ಯ ಪಯ್ಯ ಪಯ್ಯ ಪಯ್ಯ ಪಯ್ಯ ಪಯ್ಯ ಒಂದು ಗಂಟೆ ಹೇಳಿಬಿಟ್ಟು ತಾಯಿ ಬರ್ತದೆ, ಬಂದೇನ್ ಮಾಡ್ತದೆ ಮತ್ತೆ ಹಾಲು ಕುಡಿಸ್ತದೆ. ಈಗ ನೀವು ಅಬ್ಸರ್ವ್ ಮಾಡ್ಬೇಕು, ಹಾಲು ಕುಣಿ ತಾಯಿ ಹಾಲು ಕುಡಿಯುವಾಗ ಈಗ ಬಂದಲ್ಲ ಹಾಲು ಕುಡಿಸ್ತಾಳಲ್ಲ ಸಮಾಧಾನ ಆಗುತ್ತೆ, ಕೊಯ್ಯ ಕೊಯ್ಯ ಅನ್ಕೋತಾನ ಹಾಲು ಇಲ್ದಿದ್ರು ಕೊಯ್ಯ ಕೊಯ್ಯ ನಮ್ಮೆಲ್ಲರ ಹಣಿಬಾರ ಇಷ್ಟ ಕೊಯ್ಯ ಹೌದಪ್ಪ ಹಣ ಇಲ್ಲ ಕೊಯ್ಯ ಹಣ ಇತ್ತು ನಾವು ಎಲ್ಲರೂ ಮನೋಮಯ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಭಗವಂತನ ಲೋಕದಲ್ಲಿ ಆ ಪರಮಾತ್ಮನ ಜಗತ್ತಿನಲ್ಲಿ ನಾವು ಯಾರು ಜೀವನ ಮಾಡ್ತೀವಿ, ಸ್ವಲ್ಪ ಭಗವಂತನ ಲೋಕದಲ್ಲಿ ಜೀವನ ಮಾಡ್ತೀವಿ. ಇದಕ್ಕೆಲ್ಲ ನಾವು ಮಾಡಬೇಕಾದೇನೂ ಇಲ್ಲ, ಓರಿಯಂಟೇಷನ್ ನಮ್ಮ ಥಿಂಕಿಂಗ್ ಅನ್ನು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸ್ಕೊಳ್ಬೇಕು. ನಾವು ಮಾಡಬೇಕಾದೇನಿದೆ ಎಲ್ಲ ಇದೆ, ರೆಡಿ ಇದೆ. ಹಾಗೆ ಒಳಗೆ ಏನಿರಲ್ಲ, ನಾನು ನಿನ್ನೆ ಏರ್ ಕ್ರಾಫ್ಟ್ ಉದಾಹರಣೆ ಕೊಟ್ಟಂಗೆ ನಮ್ಮೊಳಗೆ ಮನಸ್ಸು ಬುದ್ಧಿಗಳೇನಿರಲ್ಲ, ಆ ಮನಸ್ಸು ಬುದ್ಧಿಗಳನ್ನ ದಿನ ದಿನಕ್ಕೂ ಸ್ವಲ್ಪ ಸ್ವಲ್ಪ ವಿಶಾಲ ಮಾಡಿದ್ರು. ನಾವೆಲ್ಲ ಎಲ್ಲೇ ಇಲ್ಲಲ್ಲ ಮನಸ್ಸು, ಈಗ ಮನಸ್ಸು ವಿಶಾಲ ಸಮಾಜವೆಲ್ಲ ಇನ್ನೂ ವಿಶಾಲ, ರಾಷ್ಟ್ರವೆಲ್ಲ ಇನ್ನೂ ವಿಶಾಲ, ಸೃಷ್ಟಿಯೇ ಲೋಕ ಸಮಸ್ತ ಕಾಲೇ ವರ್ಷ ಪರ್ಜನ್ಯ ಪೃಥ್ವಿ ಸಸ್ಯಶಾಲೆ ಎಷ್ಟು ಚಂದದ. ಬೆಂಗಳೂರಿನಲ್ಲಿ ಸುಖ ಶಾಂತಿಗಳು ನೆಲೆಸಿದೆ, ಅಂದ್ರೆ ನೀವು ಸ್ಯಾಂಕ್ಷನ್ ಕೊಟ್ಬಿಟ್ರಿ, ಬೆಂಗಳೂರು ನೋವು ಎಂದೂ ಸಿಕ್ಕ ಶಾಂತಿ ಸಾಧ್ಯವೇ ಇಲ್ಲ, ಟ್ರಾಫಿಕ್ ಸಿಕ್ಕಾಬಾರಿ. ಅದ ಪ್ರಾರ್ಥನಾ ನೀವೇನ್ ಮಾಡ್ತೀರಿ? ನಮ್ಮ ಸಂಸ್ಕಾರ ಹೀಗಿದೆ, ನಾನು ಮಾತ್ರ ಸುಖ ಅಲ್ಲ, ನನ್ನ ಕುಟುಂಬ ಮಾತ್ರ ಸುಖ ಅಲ್ಲ, ನನ್ನ ಸಮಾಜ ಮಾತ್ರ ಸುಖ ಅಲ್ಲ, ನನ್ನ ರಾಷ್ಟ್ರ ಮಾತ್ರ ಸುಖ ಅಲ್ಲ, ಲೋಕ ಇದಕ್ಕಂತಾರೆ. ಈಶ್ವರ ಈಶ್ವರ ಜಗತ್ತಿನಲ್ಲಿ ಜೀವನ ಕಾಲೇ ವರ್ಷದ ಪರ್ಜನ್ಯ ನಮ್ಮ ಊರು ಚೆನ್ನಾಗಿ ನನ್ನ ಹೊಲದಾಗ ಆಗಲಿ, ನನ್ನ ಗದ್ದೆಯೊಳಗೆ ನೀರಿಂದಲ್ಲಿ ಯಾರು ಗದ್ದೆ ನೀರಿಲ್ಲ ಅಲ್ಲ, ಅದೇ ಇರ್ತದೆ, ಅದು ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲಿ ಕಳ್ಕೊಂಡ್ರು ಹೇಳಷ್ಟು. ಪ್ರಾಸೆಸ್ ಮನಸ್ಸಿನ ಸೈಕಾಲಜಿ ಬದಲಾಗ್ಬಿಟ್ಟು, ಮನೋಲೋಕದ ವ್ಯವಹಾರ ಬದಲಾಗ್ಬಿಟ್ಟು. ಹೀಗೆ ಯಾರು ಮನಸ್ಸು ಬುದ್ಧಿಗಳನ್ನು ಮಹಾನ್ ಮಾಡ್ಕೋತಾರೆ ಅವರು ಮಹಾತ್ಮರು, ಅವರು ಮಹಾತ್ಮರು. ಮಹಾತ್ಮ ಗಾಂಧಿ ಯಾರಿಗಾಗಿ ಸತ್ಯಾಗ್ರಹ ಮಾಡಿದ್ರು? ಆಲೋಚನಾ ಕ್ರಮದಲ್ಲಿ ಟೇಡಾ ತೇಡಾ ಇದ್ರು, ಆದ್ರೂ ಅವರಿಗಾಗಿ ಏನ್ ಮಾಡಲಿಲ್ಲ? ದಟ್ ಹ್ಯಾಸ್ ಟು ಬಿ ನೋಟಿಸ್. ವಿಚಾರ ಕ್ರಮದಲ್ಲಿ ಬದಲಾಗಿತ್ತು. ಕೆಲವು ಸಲ ಯಾರ್ಯಾರೋ ಸ್ವಾರ್ಥಿಗಳು ಬಾಪೂಜಿ ಸ್ವಾರ್ಥಿಗಳಾಗಿದ್ರು ಅನ್ನುವಂತ ಆರೋಪನು ಅಜಿತ್. ಹಾಗೆ ವಿಷಯ ಸುಭಾಷ್ ಚಂದ್ರ ಬೋಸ್, ಅರವಿಂದ ಎಲ್ಲೂ ಜೇಲ್ನಾಗ ಕೂತು, ಆದ್ರೆ ಅವ್ರ ವಿಚಾರ ಜೇಲ್ನೊಳಗಿದ್ದು ಅದು ಯಾವ್ದು ಲಕ್ಷಕ್ಕೆ ಭಾರತ ದೇಶ ಸ್ವತಂತ್ರ ಅಂತ. ಮನೋಮಯ ಮೃಣ್ಮಯ ಮೃಣ್ಮಯ ಲೋಕದಲ್ಲಿ ಇದ್ದದ್ದು ಜಗತ್ತು, ಆ ಜಗತ್ತು ಮನೋಮಯ ಲೋಕದಲ್ಲಿ ಇದ್ದದ್ದು ಇದು ನಮ್ಮ ನಮ್ಮದರ ಜೀವನ. ಈ 27 ಶ್ಲೋಕ ನೋಡಿ, ಇನ್ನೂ ಚೆನ್ನಾಗಿ ಆಗ್ತದೆ. ಅದೇ ಅದೇ ಅದೇ ಕಂಟಿನ್ಯೂ ಆಗ್ತದೆ, ಅದೇ ವಿವರಣೆ ಮತ್ತೆ ಮತ್ತೆ ಮತ್ತೆ ಚಿಂತನೆ ಮಾಡಿಸಿ ಕೊನೆಗೆ ಅವರು ತಾತ್ಪರ್ಯವನ್ನು ಹೇಳ್ತಾರೆ. ಏನ್ ಹೇಳಬೇಕಾಗಿದ್ರೆ ನನ್ನಂತೆ ಈ ದ್ವೈತ, ಈ ದ್ವೈತದಿಂದ ಬಿಡುಗಡೆ. ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ, ಜೀವ ಜೀವ ಸೃಷ್ಟಿ ಒಂದು ದ್ವೈತ, ಈಶ್ವರ ಈಶ್ವರ ಸೃಷ್ಟಿ ಒಂದು ದ್ವೈತ, ಜೀವ ಜೀವ ಸೃಷ್ಟಿ ಈ ದ್ವೈತ. ಇದು ನೋವಿಗೆ, ಆಘಾತಕ್ಕೆ, ರಾಗದ್ವೇಷಕ್ಕೆ ಕಾರಣವಾಗುತ್ತದೆ. ಈಶ್ವರ ಈಶ್ವರ ಸೃಷ್ಟಿ ಈ ದ್ವೈತ, ಇದು ಇದು ಯಾವುದಕ್ಕೂ ಕಾರಣ ಆಗೋದಿಲ್ಲ. ಆದ್ದರಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ಎಲ್ಲಿ ಬಿಡುಗಡೆ ಆಗಬೇಕು? ಜೀವ ಸೃಷ್ಟಿ, ಜೀವ ಮತ್ತು ಜೀವ ಸೃಷ್ಟಿ ಈ ದ್ವೈತದಿಂದ ಬಿಡುಗಡೆ ಆಗಬೇಕು. ಹೇಗೆ ಸಾಧ್ಯ ಅನ್ನೋದು ತೋರಿಸ ಮುಗಿತ್ತು ನೋಡಿ. ನಾಳೆ ನೀವು ವಾಪಸ್ ಹೋಗಿ ದ್ವೈತ ದ್ವೈತ ಬಾಡಂ ಆಯ್ತಲ್ಲ, ಬಾಡ ಮಾಡ ಮೂಷಾಸಿಕ್ತಂ ಯಥಾ ತಾಮ್ರಂ, ಮೂಷಾಸಿಕ್ತಂ ಯಥಾ ತಾಮ್ರಂ, ಸನ್ನಿಭಂ ಜಾಯತೆ ತಥಾ, ಸನ್ನಿಭಂ ಜಾಯತೆ ತಥಾ, ರೂಪಾದೀನ್ ವ್ಯಾಪ್ನುವಚ್ಚಿತ್ತಂ, ರೂಪಾದೀನ್ ವ್ಯಾಪ್ನುವಚ್ಚಿತ್ತಂ, ಸನ್ನಿಭಂ ದೃಶ್ಯತೆ ಧ್ರುವಂ, ಸನ್ನಿಭಂ ದೃಶ್ಯತೆ ಧ್ರುವಂ, ವ್ಯಂಜಕೋ ವಾ ಯಥಾ ಲೋಕಾ, ವ್ಯಂಜಕೋ ವಾ ಯಥಾ ಲೋಕಾ, ಸರ್ವಾರ್ಥವ್ಯಂಜಕತ್ವಾಧೀರಾರಾದೃಷ್ಟ ಅರ್ಥಾಕಾರ ಪ್ರದರ್ಶ್ಯತೆ ಧೀರ ಅಲ್ಬರೇಕರ್ಗೆ ಸರ್ವಾರ್ಥ ವ್ಯಂಜಕತ್ವಾಧೀರ ಅರ್ಥಾಕಾರ ಪ್ರದೃಶ್ಯತೆ. ಎರಡು ಉದಾಹರಣೆ ಕೊಡ್ತಾರೆ. ಒಂದು ಛಂದ ಒಂದು ಆಬ್ಜೆಕ್ಟ್ ಆಗಿದೆ, ಒಂದು ಅಬ್ಸ್ಟ್ರಾಕ್ಟ್ ಆಗಿದೆ. ಎರಡು ಉದಾಹರಣೆ ಕೊಡ್ತಾರೆ. ಮೂಷಾ ಸಿಕ್ತಂ ತಾಮ್ರಂ, ತಾಮ್ರಂ ಕಾಪರ್ ಮಾಲ್ಟನ್ ಕಾಪರ್ ಕರಿಗಿದ್ದು, ಆದ್ರೆ ಏನ್ ಮಾಡ್ತಾರೆ ಮೂಸೆಗೆ ಹಾಕ್ತಾರೆ. ನೀವು ಯಾವ ತರ ಅಚ್ಚಿಗೆ ಹಾಕ್ತಿರೋ ಅದು ಏನ್ ಮಾಡ್ತಾರೆ ಕಾಪರ್ ಏನಿಲ್ಲ ಎಷ್ಟು ನೋಡಿ. ಯಥಾ ಮೂಷಾ ಸಿಕ್ತಂ ತಾಮ್ರಂ ತನ್ನಿಭಂ ಜಾಯತೆ, ಯಾವ ಅಚ್ಚಿನಲ್ಲಿ ಹಾಕ್ತೀರಿ ಅದೇ ರೂಪ ಅದೇ ಆಕಾರವನ್ನು ಹೊಂದ್ತದೆ. ಕರೆಕ್ಟಾ? ಇಲ್ಲಿ ನೋಡಿ, ಚಿತ್ತಂ ರೂಪಾದೀನ್ ವ್ಯಾಪ್ನುವತ್ ತನ್ನಿಭಂ ದೃಶ್ಯತೆ. ಇನ್ನ ನಾವು ಕಂಡ ರೂಪ ಈ ರೂಪ ಏನಾಗ್ತದೆ, ಈ ರೂಪ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಆಗ್ತದೆ. ಇದರ್ಥೇನು, ಮನಸ್ಸು ಆ ಆಕಾರವನ್ನೇ ಹೊಂದಿದೆ. ತಾಮ್ರವು ಆ ಅಚ್ಚಿನ ಆಕಾರವನ್ನೇ ಹೇಗೆ ಹೊಂದಿಬಿಡುತ್ತೋ ಮನಸ್ಸು ಏನ್ ಮಾಡ್ತದೆ ಅದೇ ಆಕಾರವನ್ನು ಹೊಂದಿದೆ. ಭಗವಾನ್ ಸೃಷ್ಟಿ ಅದೇ ಆಕಾರ. ಏನಾಗಿದೆ ಅಲ್ಲಿ, ಎರಡು ಕೆಲಸ ಆಗಿದೆ ನೋಡಿ. ಮನಸ್ಸು ವಸ್ತುವನ್ನು ಗುರುತಿಸ್ತದೆ, ಜೊತೆ ಜೊತೆಗೆ ಆ ವಸ್ತುವಿನ ಆಕಾರವನ್ನು ಹೊಂದಿಬಿಡ್ತದೆ. ಲುಕ್ ಇನ್ ಟು ದಿಸ್ ಪ್ಲೀಸ್. ಮನಸ್ಸು ವಸ್ತುವನ್ನು ಗುರುತಿಸ್ತದೆ, ಜೊತೆ ಜೊತೆಗೆ ವಸ್ತುವಿನ ಆಕಾರವನ್ನು ಹೊಂದಿಬಿಡ್ತದೆ. ಆಕಾರವನ್ನು ಹೊಂದಿದಾಗ ನಾವು ಗುರುತಿಸಿದ ವಸ್ತುವಿನ ಜೊತೆ ದ್ವಿಜ ಮಾಡುದಿಲ್ಲ, ಆಕಾರ ಜೊತೆ. ಗುರುತಿಸಿದ ವಸ್ತು ಏನು, ಮಣ್ಣಿನ ಮಡಿಕೆ, ದಟ್ಸ್ ಎಂಡ್ ಆಫ್ ಇಟ್. ಆದ್ರೆ ಅದು ಜೀವನ ಮಾಡುದಿಲ್ಲ, ನಾವು ಜೀವನ ಮಾಡ್ತೀವಿ ಅದರೊಳಗೆ ಸೇರ್ಕೊಳ್ತಾವ್ರು, ಅದ್ರ ಒಂದಾಗ್ಬಿಡ್ತಾವ್ರು. ಅದು ಒಂದಾಗುವಾಗ ಏನೇನ್ ತಗೊಂಡು ಒಂದಾಗ್ತದೆ ಗೊತ್ತ? ಸುಮ್ಮನೆ ಕಾಪರ್ ಹೋಗಿ ಒಂದಾದಂಗಲ್ಲ, ವೆರಿ ಕಾಂಪ್ಲಿಕೇಟೆಡ್. ಇಷ್ಟ ಅನಿಷ್ಟ, ಬೇಕು ಬೇಡ, ರಾಗ ದ್ವೇಷ, ಸಂಸ್ಕಾರಗಳು ವಾಸನೆಗಳು ಸಾತ್ವಿಕ ರಸಿಕ ತಮಸಿಕ ಟೆಂಡೆನ್ಸಿಗಳು ಪ್ರವೃತ್ತಿಗಳು ಇವೆಲ್ಲ ತಗೊಳ್ತದೆ. ತಗೊಂಡು ಆ ವಿಷಯಗಳಲ್ಲಿ ಒಂದ ಯಾವಾಗ ನಮ್ಗೆ ಅನಿಸ್ತದೆ ಲೈವ್ ಅಂತ ಅನಿಸ್ತದೆ, ಸಾಕ್ಷಾತ್ ಅನುಭವ. ಎಲ್ಲ ಕಥೆಗಳು ಹಿಂದೆ ಸಾಕ್ಷಾತ್ ದೇವಿನ ಬಂದಿದ್ದು ಬೆಳಿಗ್ಗೆ 4 ಗಂಟೆ. ಏನು ಏನು ಏನು ಆಗಲ್ಲ ಸಾಕ್ಷಾತ್. ಯಾರ ಜೊತೆ ನೀವು ಇದ್ದೀರಿ ಅರ್ಥ ಆಗುತ್ತ? ಪ್ರತಿಯೊಬ್ಬರೂ ಕೂಡ ಮನೋಮಯ ಲೋಕದಲ್ಲಿಯೇ ಇಲ್ಲ, ಹೊರಗೆ ಬರಲಿಕ್ಕೆ ರೆಡಿ ಇಲ್ಲ. ಸತ್ಸಂಗದಲ್ಲೇ ಇದ್ದಾರೆ, ಹೊರಗೆ ಬರಲಿಕ್ಕೆ ರೆಡಿನೇ ಇಲ್ಲ ಅಂತ ಒಬ್ಬರು ಅದು ಹಾಗಿಲ್ಲ. ಪ್ರೆಸ್ ಆಗ್ಬೇಕದು ಕ್ಯಾಂಪ್ ಇದು ಅಂದ್ರೆ ಇದು ಒಂದು ನೆಪ ಅಷ್ಟೇ. ಸ್ವಾಮೀಜಿ ನಿಮ್ಮ ಊರಿಗೆ ಬಂದ್ರು ತಿಳ್ಕೊ, ಈಗ ಯಾರೋ ಸ್ವಾಮೀಜಿ ಬಂದಾಗುತ್ತೆ ಸ್ವಾಮಿ. ನಮ್ಮಲ್ಲಿ ಹಂಗಲ್ಲ, ಧಾರವಾಡ ಜಿಲ್ಲೆಯಲ್ಲಿ ಸ್ವಾಮಿಗಳು ಬಂದಾರೆ, ಸ್ವಾಮಿಗಳು ಬಂದಾರೆ, ಸ್ವಾಮಿಗಳು ಗುಳೇ ಗುಳು ಯಾರು ಗುಳು ಏನ್ ಮಾತಾಡಿದ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಅರ್ಧ ಗಂಟೆ ಒಂದು ಗಂಟೆ ಅವ್ರಿಗೆ ನಾವು ಭಜನೆ ಮಾಡ್ತಾರೆ, ಒಂದೇನಲ್ಲ ಅವ್ರ ಜೊತೆ ನಾವು ಸಮಯ ತೆಗಿತೀವಿ. ಬರೀ ಓಪನಿಂಗ್ ಬಂದ 100 ಮಂದಿ ಒಳಗೆ ಒಬ್ರು ಇಬ್ರು ಏನಂತಾರೆ, ನೀವು ಎಲ್ಲಿ ಇರ್ತೀರಿ, ಮತ್ತೆ ಬೇರೆ ಉಪನ್ಯಾಸ ಎಲ್ಲ ಅಕಸ್ಮಾತ್ ಕೇಳ ಅಥವಾ ಅವ್ರು ಪ್ರಕಟಣೆ ಮಾಡಿ ನಿಮ್ಗೆ ಕೇಳ ಏನು ಅಕಸ್ಮಾತ್ ಯಾವ ತಾರೀಕು 22 ತಾರೀಕು ಹೌದಾ ಇಲ್ಲ ನಾನು ಆ ಸಮಯ ಸಂಭ್ರಮದಲ್ಲಿ ಇರ್ತೀನಿ 22 ತಾರೀಕು ಹೋಗಿ ಭೇಟಿ ಆಗ್ತೀನಿ ಓಪನಿಂಗ್ ಸುಮ್ಮನೆ ಭೇಟಿಯಾಗಲಿಕ್ಕಾಗುವುದಿಲ್ಲ ಆವಾಗ ಉಪನ್ಯಾಸ ಮಾಡ್ತಿರ್ತಾರೆ. ಸೋ ಫಾರ್ಚೂನ್ ಮೈ ಫಾರ್ಚೂನ್ ನನಗಿದ್ರೆ ಅವಕಾಶ ಸಿಗ್ತದೆ ಮಾಡ್ಕೋತೀವಿ. ಆಮೇಲೆ ಕೇಳ್ತಾ ಕೇಳ್ತಾ ಏನಾಗ್ತದೆ, ಇಂಥ ಒಂದು ಕ್ಯಾಂಪ್ ಇದೆ ಅಂತ ಸಾಧ್ಯತೆ ಅಸಾಧ್ಯತೆ ಅನ್ಸೋ ಲೆಕ್ಕ ಹಾಕ್ತದೆ. ಯಾಕೆ ನಾವು ಇದನ್ನು ಉಪಯೋಗಿಸ್ಕೋಬೋದು ಬನ್ನಿ ನೋಡಿ, ಒಂದು ಸ್ಮಾಲ್ ಹೇಗೆ ಅವಕಾಶ ಮಾಡ್ತೀವಿ ಇದನ್ನು ಎನ್ಕ್ಯಾಶ್ ಮಾಡ್ಕೋತಿರ್ಬೇಕು. ಏನ ಅವಾಗ ಆಯ್ತಪ್ಪ ಹೋಗಿದ್ವಿ, ಯಾರು ಹೋಗ್ತಾರೆ ಬಿಡ ನನಗೆ ಎಲ್ಲರೂ ನಾವು ಇದೇ ಥರ ಜಾರಿ ಜಾರಿ ಜಾರಿ ಬಿದ್ದೇವೆ, ಜಾರಿ ಬೀಳದಂತೆ ನೋಡಿದ್ವಿ. ಅದು ಸಾಧನ, ಅದನ್ನು ಸಾಧಿಸ್ಬೇಕು. ಸಾಧಕನಿಗೆ ಬರೀ ಅವಶ್ಯಕತೆ ಇದೆ. ಈ ಪ್ರಕಾರ ನಮ್ಮ ನಮ್ಮ ಲೋಕ ಸ್ವಲ್ಪ ಕಡಿಮೆ ಮಾಡಬೇಕು, ಈಶ್ವರ ಲೋಕದಲ್ಲಿ ಎಲ್ಲರೂ ಕೇಳಬೇಕು. ಅದಕ್ಕೆ ಪೂಜೆ ಸಾವಿರ ವಾಕ್ಯ ಮಾಡ್ತಾರೆ, ಬ್ರಿಂಗ್ ಈಶ್ವರ ನಿಯಮ, ಬ್ರಿಂಗ್ ಈಶ್ವರ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಈಶ್ವರ ತತ್ವ ಸ್ಪಷ್ಟವಾಗ್ತ ಹೋಗಬೇಕು. ಎಷ್ಟು ಸಮೀಪ ಈಶ್ವರ ತರ್ತೀವಿ ಅಷ್ಟು ಜೀವನದಿಂದ ನಾವೇನಾಗ್ತೀವಿ ದೂರ. ಎಷ್ಟು ಸಮೀಪ ಆ ಈಶ್ವರ ಅಷ್ಟು ಸಮೀಪ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಅಥವಾ ವ್ಯಂಜಕೋ ವಾ, ವಾ ಅಂದ್ರೆ ಅಥವಾ ವ್ಯಂಜಕ ಪ್ರಕಾಶ ಪ್ರಕಾಶ. ಈಗ ಇಲ್ಲಿ ಕತ್ತಲೆ ಇದೆ, ಕಲ್ಪಿಸ್ಕೊಡ್ರಿ ಗಾಢ ಕತ್ತಲೆ, ಅಮಾವಾಸ್ಯ ಕತ್ತಲೆ. ಈ ಕತ್ತಲೊಳಗೆ ನಾವೊಂದು ಲೈಟ್ ಬಿಡ್ತೀವಿ. ಬಹಳ ವೈಜ್ಞಾನಿಕವಾದ ವಿಶ್ಲೇಷಣೆ ಇತ್ತು, ನಾವು ಲೈಟ್ ಅಲ್ಲಿ ಏನು ಇಲ್ಲ. ಯಾವ್ದ್ರ ಮೇಲೆ ಲೈಟ್ ಬಿಡ್ಬೇಕು? ಆಬ್ಜೆಕ್ಟ್ ಇಲ್ಲ, ಏನು ಇಲ್ಲ. ಹಿಂಗೆ ಬಿಟ್ಟಿರ್ತೇವೆ, ಹಿಂಗದ ಮತ್ತು ಇದರಲ್ಲಿ ಪರ್ವತ ಹಿಂಗಿಟ್ಟಿರ್ತೇವೆ. ಆದ್ರೆ ಬೆಳಕೇ ಇಲ್ಲ. ಇಲ್ಲಿ ಬೆಳಕಿದೆ ಅಂದ್ರೆ ನಿಮಗೆ ಯಾವಾಗ ಗೊತ್ತಾಗ್ತದೆ? ಅಲ್ಲಿ ಒಂದು ಏನೋ ಒಂದು ಪಕ್ಷಿ ಬರ್ತದೆ. ಈಗ ಬೆಳಕು ಯಾವ ಆಕಾರವನ್ನು ಹೊಂದಿತ್ತು? ಪಕ್ಷಿ. ಬೆಳಕು ಪಕ್ಷಿ ಆಕಾರ. ಎಲ್ಲಿಗೆ ಯಾವ ವಸ್ತು ಬರ್ತದೆ, ಯಾವ ಪದಾರ್ಥ ಬರ್ತದೆ, ಅದು ಆಗಿಬಿಡ್ತದೆ. ಪ್ರಕಾಶ ಏನಾಗ್ತದೆ? ಅದು ಯಥಾ ಆಲೋಕ ವ್ಯಂಗ್ಯಸ್ಯ ಆಕಾರ ತಾಂ ಈಯಾದು. ಆ ಪ್ರಕಾಶದ ಆ ಪ್ರಕಾಶವು ಆ ಆಕಾರವನ್ನೇ ಹೊಂದಿಬಿಡ್ತದೆ. ಯಾವ ಆಕಾರ ಎದುರು ಬರ್ತದೆ ಆ ಆಕಾರವನ್ನೇ ಹೊಂದಿಬಿಡ್ತದೆ. ಸರ್ವ ಅರ್ಥ ವ್ಯಂಜಕತ್ವಾಧಿ ಅರ್ಥಾಕಾರ ಪ್ರದರ್ಶತೆ. ಯಾವ್ಯಾವ ವಸ್ತುಗಳು ಬರ್ತಾವೋ ಅವಷ್ಟೂ ವಸ್ತುಗಳ ಆಕಾರವನ್ನು ಯಾವ ಹೊಂದದೆ ಬೆಳಕು. ಯಾವುದು ಬರಲಿಲ್ಲ, ಬೆಳಕು ಬೆಳಕು ಮಾಡಿ ಆತ್ಮನು ಅದೇ ಪ್ರಕಾರ ಇದ್ದಲ್ಲ. ಆತ್ಮ ಏನ್ ಮಾಡ್ತಾನೆ? ಜಸ್ಟ್ ವ್ಯಂಜಕ ಸೃಷ್ಟಿಗಳಂತ ಆ ಆಕಾರವನ್ನೇ ಹೊಂದ್ತಾನೆ. ಆದರೂ ಕೂಡ ಆ ಬೆಳಕಿನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ನೋಡಿ, ಆ ಪಕ್ಷಿಯ ಆಕಾರವನ್ನೇ ಆ ಬೆಳಕು ಹೊಂದ್ತದೆ, ಆದ್ರೆ ಬೆಳಕು ಪಕ್ಷಿ ಆಗಿಲ್ಲ. ಬೆಳಕು ಪಕ್ಷಿ ಆಗಿಲ್ಲ, ಅದು ತನ್ನ ಪಾಡಿ ತಾನು ಹಾಗೆ ಆತ್ಮ ಹಾಗೆ ಏನೂ ಬದಲಾಗಿಲ್ಲ. ಹೇಗಿದೆಯೋ ಹಾಗೆ ಇದೆ ಅನ್ನುವಂಥದ್ದನ್ನ ಇಲ್ಲಿ ಜೀವ ಮತ್ತು ಜೀವನ ಜಗತ್ತು ಅನ್ನುವ ಭಾವದಲ್ಲಿ ತೋರಿಸಿದ್ದಾರೆ. ಮುಂದಿನ ವಿಚಾರವನ್ನು ಮಧ್ಯಾಹ್ನ ಮತ್ತು